ಆನಂದಿಸು ದಿವಾಸ್ಮೃತ ದಿವಾಸ್ಮೃತ ಏಕಾಹಂ ಕೃತ್ರಿಯನ್ಯಾ ಸ್ಯಾತ್ ಅಂತಃಕರಣ ರೂಪಿಣೀ ಛಾಯಾಹಂಕಾರಯೋರೈಕ್ಯಂ ತಪ್ತಾಯ ಪಿಂಡವನ್ಮತಂ ತದಹಂಕಾರ ತಾದಾತ್ಮ್ಯಾತ್ ದೇಹಶ್ಚೇತನತಾಮಗ ಚಿತ್ ಛಾಯಾ ಆವೇಶ ಆವೇಶಕ ಅಂತಃಕರಣದಲ್ಲಿ ಚೈತನ್ಯದ ಪ್ರತಿಬಿಂಬವು ಲಭ್ಯವಿದೆ. ಅಪ್ರವೇಶ ಅನ್ನೋ ಶಬ್ದ ಅವೆಲ್ಲ ಸ್ವಲ್ಪ ಗೊಂದಲ ಮಾಡ್ತವೆ. ಅಂತಃಕರಣದಲ್ಲಿ ಚೈತನ್ಯದ ಪ್ರತಿಬಿಂಬವು ಲಭ್ಯವಿದೆ. ಈ ಲಭ್ಯವಿದ್ದ ಪ್ರತಿಬಿಂಬ ಭಾನನ್, ಅದು ತನ್ನನ್ನು ತಾನು ತೋರಿಸಿಕೊಳ್ತದೆ. ದ್ವಿಧಾಸ್ಮೃತ ಎರಡು ರೀತಿಯಲ್ಲಿ ತೋರಿಸಿಕೊಳ್ತದೆ. ಎರಡು ರೀತಿಯಲ್ಲಿ ತೋರ್ಪಡಿಸ್ತದೆ. ಏಕ ಅಹಂಕೃತಿ, ನಾನ್ ನಾನ್ ನಾನ್ ನಾನ್ ನಾನ್ ಅಂತ ವ್ಯವಹಾರ ಮಾಡ್ತದೆ. ನಾ ಸುಖಿ, ನಾ ದುಃಖಿ, ನಾ ಪಡ್ಕೊಂಡೆ, ನಾ ಕಳ್ಕೊಂಡೆ, ನಾ ಮಾಡ್ತೀನಿ, ನಾ ಮಾಡೋದಿಲ್ಲ, ನನಗಿಷ್ಟ, ನನಗನಿಷ್ಟ, ಇದು ಅಹಂಕಾರ. ಅನ್ಯ ಮತ್ತೊಂದು ಅಂತಃಕರಣ ರೂಪಿಣಿ ಅಂದರೆ ವೃತ್ತಿ ರೂಪಗಳ ವೃತ್ತಿಗಳ ಪ್ರವಾಹ. ಇಲ್ಲಿವರೆಗೂ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಏಳನೇ ಶ್ಲೋಕ ಆಗಿದೆಯಾ? ಸುಮ್ಮನೆ ಹೇಳಬೇಕಷ್ಟೇ. ಆಗಿಲ್ಲ, ಎನಿವೆ ಇನ್ನೊಂದ್ಸಲ ಕೇಳಿಸ್ಕೊಳ್ತೀನಿ. ಮತ್ತೊಂದ್ಸಲ ಈಗ ನಮಗೆ ಏನೇನು ಲಭ್ಯವೇ ನೋಡ್ರಿ. ಪ್ರತಿಬಿಂಬ ಲಭ್ಯ ಇದೆ, ಅಹಂಕಾರ ಲಭ್ಯ ಇದೆ, ವೃತ್ತಿಗಳ ಪ್ರವಾಹ ಲಭ್ಯ ಇದೆ. ಇವೆಲ್ಲಕ್ಕೂ ಸ್ಥಾನ ಬುದ್ಧವು, ಅಂದರೆ ಶಾಂತ ಶುದ್ಧ ಅಂತಃಕರಣ. ಬುದ್ಧವು ಅನ್ನುವ ಶಬ್ದ ಅಂತಃಕರಣ ಅಂತ ತೋರಿಸ್ತದೆ. ಅಂತಃಕರಣ ರೂಪಿಣಿ ಅಂತ ಏನದು, ಅದು ಅಂತಃಕರಣದಲ್ಲಿಯ ಪ್ರವಾಹ. ಈ ಲಭ್ಯವಿದ್ದ ಪ್ರತಿಬಿಂಬ ಮತ್ತು ಅಹಂಕಾರ ಲಭ್ಯವಿದ್ದ ಪ್ರತಿಬಿಂಬ ಮತ್ತು ಅಹಂಕಾರ ಇವುಗಳಲ್ಲಿ ತಾದಾತ್ಮ್ಯ ಆಗಿದೆ. ಛಾಯಾ ಅಹಂಕಾರ ಯೋಹೋ ಐಕ್ಯಂ. ಛಾಯಾ ಅಂದ್ರೆ ಪ್ರತಿಬಿಂಬ, ಅಹಂಕಾರ ಏನು ಒಂದು ಲಭ್ಯವಾಗಿದೆ. ಪ್ರತಿಬಿಂಬವು ಎರಡು ರೀತಿಯಲ್ಲಿ ಲಭ್ಯವಾಗಿದೆ, ಒಂದು ಅಹಂಕಾರವಾಗಿ, ಇನ್ನೊಂದು ಅಂತಃಕರಣ ಮನಸ್ಸಿನ ಪ್ರವಾಹ. ಅದೇನು ಅಹಂಕಾರ ರೂಪದ ಲಭ್ಯ ಇದೆ, ಪ್ರತಿಬಿಂಬವು ಅಹಂಕಾರದ ರೂಪದಲ್ಲಿ ಲಭ್ಯ ಇದೆ, ಆ ಅಹಂಕಾರಕ್ಕೂ ಮತ್ತು ಪ್ರತಿಬಿಂಬಕ್ಕೂ ತಾದಾತ್ಮ್ಯ ಉಂಟಾಗಿದೆ. ಅದನ್ನು ನಾನು ಜೀವಾತ್ಮ ಅಂತ ಇನ್ನೊಂದ್ಸಲ ಪ್ರತಿಬಿಂಬ. ಈ ಪ್ರತಿಬಿಂಬವು ನಮಗೆ ಎರಡು ರೀತಿಯಲ್ಲಿ ಲಭ್ಯವಾಗಿದೆ, ಒಂದು ಅಹಂಕಾರ, ಇನ್ನೊಂದು ಮನಸ್ಸಿನ ಪ್ರವಾಹ. ಈ ಅಹಂಕಾರಕ್ಕೂ ಪ್ರತಿಬಿಂಬಕ್ಕೂ ತಾದಾತ್ಮ್ಯ ಉಂಟಾಗಿದೆ. ಪ್ರತಿಬಿಂಬವು ಅಹಂಕಾರದ ರೂಪದಲ್ಲಿ ಲಭ್ಯ ಇದೆ ಅಂತ ಹೇಳಿದಾಗಲೇ ನೀವು ತಿಳ್ಕೋಬೇಕಾಗಿತ್ತು. ಪ್ರತಿಬಿಂಬ ಲಭ್ಯ ಇದೆ ಅನ್ನೋದು ಒಂದೇ, ಅಹಂಕಾರ ಲಭ್ಯ ಇದೆ ಅನ್ನೋದು ಒಂದೇ. ಯಾಕೆ ಅಹಂಕಾರ ಬಿಟ್ಟು ಪ್ರತಿಬಿಂಬ ಇಲ್ಲ, ಪ್ರತಿಯೊಂದು ಇತ್ತು. ಮೈಂಡ್ ವೆಲ್ ಸಾಕ್ಷಿ ಆತ್ಮ ಎಲ್ಲಿದೆಯೋ ಅದು ಅಲ್ಲೇ ಹಂಗೆ ಇದೆ. ಅದರಲ್ಲಿ ಬರೋದು ಹೋಗೋದು ಏನು ಆಗಿಲ್ಲ. ಸೂರ್ಯನೆಲ್ಲಿದ್ದಾನೋ ಅಲ್ಲೇ ಇದ್ದಾನೆ. ಸಮುದ್ರದ ಅಥವಾ ನದಿಯ ಅಥವಾ ಸರೋವರದಲ್ಲಿ ಅವನು ಬಂದಿನೂ ಇಲ್ಲ, ಅಲ್ಲಿಂದ ಹೋಗೋದನೂ ಇಲ್ಲ. ಆದರೂ ಆ ಸರೋವರದಲ್ಲಿ ಸೂರ್ಯನಿದ್ದಾನೆ. ಅಲ್ಲಿ ಕೂಡ ಕಿರಣಗಳು ಫಲಿತವಾಗಿವೆ. ಆ ಕಿರಣಗಳು ಎಲ್ಲೆಲ್ಲಿ ಹೋಗಿವೋ ಅದೆಲ್ಲ ಬೆಳಕು ಆಗಿದೆ. ಇಷ್ಟೆಲ್ಲ ಆಗಿದ್ರು ಸೂರ್ಯ ಎಲ್ಲಿದ್ದಾನೋ? ಎಕ್ಸಾಕ್ಟ್ಲಿ, ಸಾಕ್ಷಿ ಸಾಕ್ಷಿ ಚೈತನ್ಯ ಆತ್ಮದಲ್ಲಿ ಇನ್ನೂ ಯಾವ ವಿಕಾರಗಳು ಆಗಿಲ್ಲ, ಇನ್ನು ಮುಂದೂ ಆಗೋ ಲಕ್ಷಣಗಳಿಲ್ಲ. ಇದು ನಿಮ್ಮ ಮನಸ್ಸಿನೊಳಗೆ ಬುದ್ಧಿಯೊಳಗೆ ಕರೆಕ್ಟ್ ಆಗಿರ್ಬೇಕು. ವ್ಯವಹಾರ ಎಲ್ಲ ಈಗೇನು ನಾವು ಹೇಳ್ತಾ ಇದ್ದೀವಿ, ಇದು ಪ್ರತಿಬಿಂಬದ ವ್ಯವಹಾರ. ಯಾವ ಥರ ತಾದಾತ್ಮ್ಯ ಆಗಿದೆ? ತತ್ತ ಅಯಃ ಪಿಂಡವತ್, ತಪ್ತ ಅಯಃ ಪಿಂಡ. ಅಯಃ ಅಂದ್ರೆ ಕಬ್ಬಿಣ, ಆ ಕಬ್ಬಿಣದ ಗುಂಡು. ಅಯಃ ಪಿಂಡ ಅಂದ್ರೆ ಕಬ್ಬಿಣದ ಗುಂಡು. ಈ ಕಬ್ಬಿಣದ ಗುಂಡನ್ನ, ಈ ಕಬ್ಬಿಣದ ಗುಂಡು ಬೆಂಕಿಯ ಸಾಮೀಪ್ಯದಲ್ಲಿ ಇದ್ದದ್ದೇ ಆದರೆ ಜಡವಾದ ಕಬ್ಬಿಣ ಗುಂಡವು ಬೆಂಕಿಯಷ್ಟೇ ಚೇತನವಾಗಿದೆ. ಜಡವಾದ ಕಬ್ಬಿಣ ಗುಂಡು ಬೆಂಕಿ ಅಷ್ಟೇ ಚೇತನವಾಗ್ತದೆ. ಒಂದು ತೂಕ ಇನ್ನೂ ಜಾಸ್ತಿನೇ, ಬಿಕಾಸ್ ಆಫ್ ದಿ ಐರನ್ ಪಾರ್ಟಿಕಲ್ಸ್, ಅದರೊಳಗಿರುವಂತಹ ಖನಿಜ ಅಂಶ. ಆ ಖನಿಜ ಅಂಶದಿಂದಾಗಿ ಇನ್ನೂ ಜಾಸ್ತಿನೇ ಪ್ರಖರವಾಗಿ ಬ್ರೈಟ್ ಆಗಿರ್ತದೆ. ಏನೇನಾಗಿದೆ ನೋಡಿ, ಬೆಂಕಿ ಚೈತನ್ಯ ಕಬ್ಬಿಣ ಜಡ ಇವು ಎರಡರಲ್ಲಿ ತಾದಾತ್ಮ್ಯ ಆಗಿದೆಯೋ ಇದು. ರಿಪೀಟ್, ಬೆಂಕಿ ಚೈತನ್ಯ ಕಬ್ಬಿಣದ ಗುಂಡು ಜಡ ಈ ಜಡ ಚೈತನ್ಯಗಳು ಎರಡು ಕೂಡ್ಕೊಂಡವೋ ಇಲ್ಲೋ? ಯಾವ ಥರ ಕೂಡ್ಕೊಂಬೋದು? ಕೂಡ್ಕೊಂಡಂತೆ ಕೂಡ್ಕೊಂಡಿದೆ ಅಷ್ಟೇ. ಅಲ್ಲಿ ಬೆಂಕಿಯ ಶಾಖ ಕಡಿಮೆ ಆಗಿಲ್ಲ, ಇಲ್ಲಿಯ ಜಡತ್ವ ಹೋಗಿಲ್ಲ. ಕಬ್ಬಿಣದ ಗುಂಡಿನಲ್ಲಿಯ ಜಡತ್ವ ಹೋಗಿಲ್ಲ. ಆ ಬೆಂಕಿಯಿಂದ ಇದು ಕಾದಿದ್ದರೂ ಕೂಡ ಬೆಂಕಿಯ ಶಾಖ ಕಡಿಮೆ ಆಗಿಲ್ಲ. ಬೆಂಕಿ ತಾನು ತನ್ನಲ್ಲಿ ಏನನ್ನು ಕಳ್ಕೊಳ್ಳದೆ ಜಡ ಕಬ್ಬಿಣವು ತಾನು ತನ್ನ ಜಡತ್ವವನ್ನು ಬಿಟ್ಟುಕೊಡದೆ ಎರಡೂ ಒಂದಾಗ್ಯಾವ ಅಂದ್ರೆ ಒಂದು ಆದಂತೆ ಒಂದಾಗ್ಯಾವ ಏನು ಒಂದಾಗ್ಯಾವ? ಅಬ್ಬಾ, ತತ್ತ ಅಯಪಿಂಡವತ್ ಮತಂ ತತ್ ಅಹಂಕಾರ ತಾದಾತ್ಮ್ಯ. ಆ ಚೈತನ್ಯ ಮತ್ತು ಆ ಅಹಂಕಾರದ ಏನು ಈ ತಾದಾತ್ಮ್ಯಗಳಿವೆಯೋ ಇವು ತಾದಾತ್ಮ್ಯದಂತೆ ತಾದಾತ್ಮ್ಯ ವಿನಃ ಅಲ್ಲಿ ಬೆಂಕಿ ತನ್ನ ಬೆಂಕಿತನವನ್ನು ಕಳ್ಕೊಂಡಿಲ್ಲ, ಇಲ್ಲಿ ಕಬ್ಬಿಣ ತನ್ನ ಜಡತನವನ್ನು ಕಳ್ಕೊಂಡಿಲ್ಲ. ಆದರೂ ಕೂಡ ಚೇತನ ಗುಂಡು, ಚೈತನ್ಯದ ಗುಂಡು, ಹೇಗೋ ಕೇಳ್ಕೊಳ್ರಿ, ಈಗ ಅಯಃಪಿಂಡದ ಸ್ಥಾನದಲ್ಲಿ ದೇಹವನ್ನು ಇಡ್ರಿ. ಅಯಃಪಿಂಡದ ಸ್ಥಾನದಲ್ಲಿ ನಮ್ಮ ದೇಹವನ್ನು ಇಡೋಣ. ಈಗ ಅಲ್ಲಿ ಕಬ್ಬಿಣದ ಗುಂಡಿ ಹೇಗೋ ಹಾಗೆ ನಮ್ಮ ಈ ಸ್ಥೂಲ ದೇಹ. ಇನ್ನು ಆ ಚೈತನ್ಯ ಮತ್ತು ಸಾಕ್ಷಿ ಚೈತನ್ಯ ಮತ್ತು ಅಹಂಕಾರ ಚೈತನ್ಯದ ಪ್ರತಿಬಿಂಬ, ಚೈತನ್ಯದ ಪ್ರತಿಬಿಂಬ ಮತ್ತು ಅಹಂಕಾರದ ತಾದಾತ್ಮ್ಯ ಆಗ್ಯದಲ್ಲ, ಅದರ ಬೆಂಕಿಯ ಸ್ಥಾನದೊಳಗೆ ಇಟ್ರ, ಅದನ್ನ ಬೆಂಕಿಯ ಸ್ಥಾನದೊಳಗಿರ್ರಿ, ಇದನ್ನ ಕಬ್ಬಿಣ ಗುಂಡಿನ ಸ್ಥಾನದೊಳಗಿರ್ರಿ. ಇದು ಹೇಗೆ ಚೇತನವಾದಂತೆ ಆಯಿತೋ ಹಾಗೆ ಈ ದೇಹವು ಕೂಡ ಏನಾಗಿದೆ? ಚೇತನವಾದಂತೆ ಆಗಿದೆ. ಛಾಯಾ ಅಹಂಕಾರಯೋಹೋ ಐಕ್ಯಂ, ಇವು ಎರಡರಲ್ಲಿಯ ಐಕ್ಯ ಕಾದ ಕಬ್ಬಿಣದ ಗುಂಡಿನಂತೆ. ಕಾದ ಕಬ್ಬಿಣದ ಗುಂಡು ಬೆಂಕಿಯ ಸಾಮೀಪ್ಯದಲ್ಲಿ ಚೇತನವಾದಂತೆ ಇದೆಯೋ ಹಾಗೆ ಈ ಶರೀರವು ಈ ಛಾಯಾ ಮತ್ತು ಅಹಂಕಾರ ಇವುಗಳ ತಾದಾತ್ಮ್ಯದಲ್ಲಿ ಏನಾಗಿದೆ? ಚೈತನ್ಯವೇ ಆದಂತೆ ಇದೆ. ಅದಕ್ಕೆ ಈ ದೇಹವು ಜಗ ಅಂತ ಯಾರಿಗೂ ಅನಿಸುವುದೇ ಇಲ್ಲ. ಕಾಲು ಜೋ ಮಿಡಿದಾಗ, ಮಂಡಿ ಕೆಲಸ ಮಾಡದೇ ಇದ್ದಾಗ ಅವಾಗ ಮಾತ್ರ ಅನಿಸ್ತದ ಏನಂತೇಳಿ, ಇದು ದೇಹ ಜಡಪ್ಪ. ಯಾರ ಫೋನ್ ಮಾಡಿದ್ರು? 75% ಎಲ್ಲ ಮುಗಿದೋಗಿದೆ ಸ್ಥಿರಾತ್ಮ, 25% ಉಳಿದದ ಇನ್ನಾರೇ ನನಗೆ ಯಾರೋ ಒಬ್ರು ದಾರಿ ತೋರಿಸ್ತೀರಾ ಅಂತ ಕೇಳ್ತಾನೆ. ಅವ ಸನ್ಯಾಸ ತಗೊಳ್ಳುವಾಗ ನಾ ಹೇಳಿದ್ದೆ, ಚಲೋ ನೌಕರಿ ಅದ, 40,000 ರೂಪಾಯಿ ದುಡಿತಿ, ಇಟ್ಕೊಂಡು ಆರಾಮಾಗಿರು, ಸನ್ಯಾಸ ತಗೋಬೇಡ ಅಂತ ಹೇಳಿದ್ದೆ, ಕೇಳಿದ್ದೆ. ಸನ್ಯಾಸ ತಗೊಂಡ ಡೇ 1 ಮಾತಾಡ್ಸೋದು ಬಿಟ್ಟು, ಮೊದಲು ಏನು ಆವಾಗ ಇವಾಗ ಕಪ್ಪಿಗೆ ಕಾಫಿಗೆ ಕರ್ಕೊಂಡು ಹೋಗ್ತಿದ್ರು, ಈಗ ಅದು ಹೋಗುತ್ತಲ್ಲ, ಬಿಡು ಮಾರಿ, ಅವ್ನು ಸನ್ಯಾಸ ತಗೊಂಡ್ರೆ ಇನ್ಯಾಕೆ ಕಾಫಿ ಕರಿಯೋಣ, ಅವನಿಗೆ ಇನ್ಯಾಕೆ ಟೀ ಕರಿಯೋಣ ಅಂತ ಬಿಟ್ಟು. ಮಾತಾಡೋರು ಯಾರಿಲ್ಲ, ಅಧ್ಯಯನ ಸರಿಯಾಗಿ ಮಾಡಲಿಲ್ಲ, ಶ್ರದ್ಧಾ ಗುರುಗಳಿಗೆ ಸರಿಯಾಗಿಲ್ಲ, ಇವೆಲ್ಲ ನ್ಯೂನ್ಯತೆಗಳಿದ್ದಾಗ ನಾ ಹೇಳಿದ್ದೆ ಇದು ಉಪಯೋಗಕ್ಕೆ ಬರುವುದಿಲ್ಲ, ನೀ ತಗೋಬೇಡ ಅಂತ ಹೇಳಿದ್ದೆ. ಈಗ ತಗೊಂಡು ಒದ್ದಾಡ್ತಾನೆ, ಈಗೇನಂತಾನೆ 25% ಉಳಿದದೆ, ಅರ್ಥಾತ್ 75% ಮುಗಿದ್ರೆ ಆಯುಷ್ಯ 75% ಮುಗಿದದೆ. ಅವ ಏನು ಡೆಪಾಸಿಟ್ ಇಟ್ಟಿದ್ದ ಅದು 75% ಮುಗಿದದೆ, ಇನ್ನು 25% ಮಾತ್ರ ಬಾಕಿ ಇದೆ. ಇನ್ನು ಮುಂದೆ ನಾನು ಬಿಕ್ಕಿ ಬಿಡಬೇಕಾಗ್ತದೆ ಸ್ವಾಮೀಜಿ, ನನಗೆ ಏನೊಂದು ವ್ಯವಸ್ಥೆ ಮಾಡಿದ್ರೆ ಫೋನ್ ಮಾಡ್ತಾನ ಅವನು, ನಾನು ಅವನು ಫೋನ್ ಅವಾಯ್ಡ್ ಮಾಡಿ ಮಾಡಿ ಮಾಡಿ ಸಾಕಾಗೋಗಿದೆ. ಇದು ಏನಂತಂದ್ರೆ ಸನ್ಯಾಸ ದುಃಖ ಮಾಪ್ತಂ ಅಯೋಗ, ಅಯೋಗ್ಯರಿಗೆ ಅನಧಿಕಾರಿಗಳಿಗೆ ಸನ್ಯಾಸ ಅನ್ನೋದು ಏನಾಗ್ತದೆ, ದುಃಖವನ್ನು ತಂದುಕೊಡ್ತದೆ. ಉದಾಹರಣೆ ಇದು, ಅದಕ್ಕೆ ನಮ್ಮ ಅಹಂಕಾರದ ತಾದಾತ್ಮ್ಯ ಏನು ಆಗಿದೆ, ಇದಷ್ಟು ನಮೂನಿ ಬಟ್ಟಿ ವ್ಯವಹಾರ ಇದ್ದಂಗೆ, ಅಸಲು ಹೇಗಿದೆಯೋ ಹಾಗೆ ಇದೆ ಅದು. ಅಸಲೇನು ಕೇವಲ ಶುದ್ಧ ಚೈತನ್ಯ, ಅದು ಹೇಗಿದೆಯೋ ಹಾಗೆ ಇದೆ. ಅದರ ಮೇಲೆ ಇದು ಬಡ್ಡಿ, ಛಾಯಾ ಪ್ರತಿಬಿಂಬ, ಇದು ಬಡ್ಡಿ ಪ್ರತಿಬಿಂಬ ಅಹಂಕಾರ, ಇದು ಬಡ್ಡಿ. ಈ ಬಡ್ಡಿ ಇದು ಇದರ ಸಾಮೀಪ್ಯದಲ್ಲಿ ಅದು ಬಂದದು, ಅದು ಯಾವುದು ದೇಹ ಬಂದದು, ಇದರ ಸಾಮೀಪ್ಯದಲ್ಲಿ ದೇಹ ಬಂದಿದ್ದರಿಂದಾಗಿ ದೇಹಕ್ಕೆ ಒಂದು ನಮೂನೆ ಚೇತನ ಬಂದಂಗೆ ಆಗದೆ. ಹೆಂಗಪ್ಪ ಅಂತಂದ್ರೆ ಯಾರೋ ಒಂದು 10,000 ರೂಪಾಯಿ ಇಟ್ಕೊಂಡು ಕೊಟ್ರಂತೆ, ಅವನದಲ್ಲ ಒಂದು 10,000 ರೂಪಾಯಿ ಕೊಟ್ರು ಇಟ್ಕೊಳಪ್ಪ ಅಂತ. ಈಗ ನನ್ನ ಕಡೆ ಆಗೋದು ನನಗೆ ಕೊಡ್ತಿತ್ತು, ಏ ಕರೆಕ್ಟಾಗಿ ಇಟ್ಕೋಪ್ಪ, ನೀನು ನಾಮ ಇಟ್ಕೋತೇನೆ, ನಿಂದಲ್ಲ ಅದನ್ನು ಇಟ್ಕೋ ಅಂತ ಹೇಳಿಕೊಡ್ತಾರೆ, ನಿಂದಲ್ಲ ಅದನ್ನು ಇಟ್ಕೋ ಅಂತೇಳಿ. ಅವ ಇಟ್ಕೊಂಡ, ಇಟ್ಕೊಂಡ ಮೇಲೆ ಅವ್ರಿಗೆ ಅಕಸ್ಮಾತ್ ಆಗಿ ಅವ್ರಿಗೆ ಏನು ಅನಿಸಿಕತ್ತು, ಇದು ನಂದ ಯಾಕೆ ಆಗಬಾರ್ದು, ಇದು ನಂದ ಯಾಕೆ ಆಗಬಾರ್ದು ಅಂತ ಅನಿಸಿಕೆ ಬರೋದು ಅಷ್ಟೇ ತಡ, ಅದೊಂದು ಅವನ ನಡಿಗೆ ಅವನ ಮಾತು ಎಲ್ಲಾನು ಬದಲಾಗುತ್ತೆ. ಎಲ್ಲಿ ತನಕ ಖಾಲಿ ಮಾಡ್ತಾನ ಅವ ಸುಮ್ಮನೆ ಇಟ್ಕೊಂಡದ್ದಕ್ಕ. ಇಟ್ಕೊಂಡದ್ದಕ್ಕೆ ಇವನು ತಪ್ತಾಯ ಪಿಂಡ ಕಾದ ಕಬ್ಬಿಣದ ಗುಂಡು, ಸಾಮೀಪ್ಯವನ್ನು ಹೊಂದಷ್ಟಕ್ಕನೇ ಇಷ್ಟು ಚೇತನವಾಗಿಬಿಟ್ಟಿದೆ. ಬರೀ ಸಾಮೀಪ್ಯ, ಹಾಗೆ ಈ ದೇಹ ಆ ಚಿತ್ ಛಾಯಾ ಅಹಂಕಾರ ಅವುಗಳ ಜೊತೆ ಇದ್ದಿದ್ದಷ್ಟಕ್ಕನೆ ಅದು ಏನು ಅನಿಸ್ತಾ ಇದೆ, ಆಹಾ ಕೋನು ಅಸ್ತಿ ಸದೃಶೋಮಯ್ಯ, ನನ್ನಂಥವ್ರು ಯಾರಿದ್ದಾರೆ, ನಾನಂದ್ರೆ ಏನಂತ ತಿಳ್ಕೊಂಡಾರೆ, ನಾನು ಸಾಮಾನ್ಯನೇ, ಏನೆಲ್ಲ ಸಾಧಿಸಬಹುದು, ಈಶ್ವರನನ್ನೇ ಕರಿಬಹುದು ಏನಂತ ತಿಳ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ಇವನು ನಿಜ ಆಗಿಬಿಟ್ಟಾನೆ, ಅಷ್ಟು ಮಟ್ಟಿಗೆ ನಿಜ ಆಗಿಬಿಟ್ಟಾನೆ. ಅಂತಹ ಈ ಚಿತ್ತ ಛಾಯಾ ಇದು ಏನಂದ್ರೆ ಪ್ರತಿಬಿಂಬ ಒಂದಾಗಿರಲ್ಲ, ಚಿತ್ತ ಛಾಯಾದಲ್ಲಿ ಅಹಂಕಾರ ಎರಡು ಒಂದಾಗ್ಯಾವಲ್ಲ, ಪ್ರತಿಬಿಂಬದಲ್ಲಿ ಅಹಂಕಾರ ಒಂದಾಗಿದೆಯಲ್ಲ, ಇದೇನು ಒಂದಾಗಿದೆ, ಅದರಿಂದಾಗಿ ದೇಹವು ಚೇತನ ಆದಂತೆ ಕಾಣ್ತಾ ಇದೆ ಅನ್ನುವ ಈ ಮಾತನ್ನು ಒಂದು ಪಕ್ಕದಲ್ಲಿ ಇರಲಿ. ಈ ಒಂದು ಆಗಿದೆ ಅನ್ನೋದೇನಿದೆಯೋ ಈ ಒಂದು ಆಗುವಿಕೆ, ಇದು 3 ಥರದ ಭಾವಗಳನ್ನು ಹೊಂದಿದೆ. ಮೂರು ತರದ ಭಾವಗಳನ್ನು ಹೊಂದಿದೆ. ಒಂದು ಸಹಜಂ, ಇನ್ನೊಂದು ಕರ್ಮಜಂ, ಮತ್ತೊಂದು ಭ್ರಾಂತಿಜಂ. ಅಷ್ಟೆ. ಈ ತಾದಾತ್ಮ್ಯ ಮೂರು ಭಾವಗಳಲ್ಲಿ ವ್ಯಕ್ತವಾಗಿದೆ. ಸಹಜಂ, ಕರ್ಮಜಂ, ಭ್ರಾಂತಿಜಂ. ಶ್ಲೋಕ 8. ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯಾ ದೇಹ ಸಾಕ್ಷಿಭಿಃ ಸಹಜಂ ಕರ್ಮಜಂ ಭ್ರಾಂತಿಜನ್ಯಂ. ಸಹಜಂ ಕರ್ಮಜಂ ಭ್ರಾಂತಿಜನ್ಯಂ ಚ ದ್ವಿಧಂ ಸ್ಮೃತಂ. ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯಾ ದೇಹ ಸಾಕ್ಷಿಭಿಃ ಸಹಜಂ ಕರ್ಮಜಂ ಭ್ರಾಂತಿಜನ್ಯಂ ಚ ತ್ರಿವಿಧಂ ಸ್ಮೃತಂ. ಸ್ಮೃತಂ ನಿಮ್ಮ ಕ್ರಮಾತ್ ಕರೆಕ್ಟ್. ಅಹಂಕಾರದ ತಾದಾತ್ಮ್ಯ ಎಲ್ಲೆಲ್ಲಿ ಆಗಿದೆ ನೋಡ್ರಿ ಸ್ವಲ್ಪ. ಅಹಂಕಾರದ ತಾದಾತ್ಮ್ಯ ಗುರುತಿಸ್ರಿ. ಮೊದಲನೇ ತಾದಾತ್ಮ್ಯ ಪ್ರತಿಬಿಂಬದೊಡನೆ, ಆ ಪ್ರತಿಬಿಂಬದೊಡನೆ ತಾದಾತ್ಮ್ಯ ಆಗಿದ್ದರಿಂದಾಗಿ ಬದುಕಬೇಡ್ರಿ, ತಿಳ್ಕೊಳ್ರಿ. ಆ ಪ್ರತಿಬಿಂಬದೊಡನೆ ತಾದಾತ್ಮ್ಯ ಆಗಿದ್ದರಿಂದಾಗಿ ನಂತರ ಮನಸ್ಸು ಬುದ್ಧಿ ಅಂತಃಕರಣದಲ್ಲಿ ವೃತ್ತಿಗಳಲ್ಲಿ ಸತ್ವರದ ತಮೋ ಗುಣಗಳಲ್ಲಿ ಆಸೆ ಇಚ್ಛೆ ಕಾಮಗಳಲ್ಲಿ ವಾಸನಾಗಳಲ್ಲಿ ಪ್ರವೃತ್ತಿಗಳಲ್ಲಿ ತಾದಾತ್ಮ್ಯಗೊಂಡು ಆ ಮೂಲಕವಾಗಿ ದೇಹದಲ್ಲಿ ತಾದಾತ್ಮ್ಯ. ಎರಡನೇ ತಾದಾತ್ಮ್ಯ ಯಾರ ಜೊತೆ? ದೇಹದ ಜೊತೆ. ಚೈತನ್ಯ ಅಲ್ಲ, ಅದಕ್ಕೆ ಮತ್ತೆ ಜ್ಞಾಪಕ ಮಾಡ್ತಾ ಇದ್ದೇನೆ. ಚೈತನ್ಯ ನಿಜವಾಗಿಯೂ ದೇಹದಲ್ಲಿ ತಾದಾತ್ಮ್ಯ ಆಗಿಬಿಟ್ಟಿತು ಅಂತಂದ್ರೆ ಚೈತನ್ಯ ಬದ್ಧ, ಪರ್ಮನೆಂಟ್ಲಿ ಬದ್ಧನಾಗಿಬಿಟ್ಟ. ಆದ್ರಿಂದ ಅವನಿಗೆ ಮುಕ್ತಿ ಇಲ್ಲ, ಮೋಕ್ಷ ಇಚ್ಛಾ ಯಾರಿಗೂ ಆಗುವುದೇ ಇಲ್ಲ. ಸೂರ್ಯನ ಬೆಳಕು ಮತ್ತು ಸೂರ್ಯ ಇಬ್ಬರು ಒಂದೇ ಆಗಿದ್ದರಿಂದಾಗಿ ಸೂರ್ಯನಿಗೆ ಬೆಳಕಿನಿಂದ ಮುಕ್ತಿ. ಕೇಳಿಸ್ಕೊಳ್ಳುತ್ತಿರಿಲ್ಲೋ? ಬೆಳಕು, ಸೂರ್ಯನ ಬೆಳಕು ಮತ್ತು ಸೂರ್ಯ ಇವರಿಬ್ಬರು ಒಂದೇ ಆಗಿದ್ದರಿಂದಾಗಿ ಈ ತಾದಾತ್ಮ್ಯ ಏನಿದೆಯೋ ಈ ಬೆಳಕಿನಿಂದ ಅವನಿಗೆ ಮುಕ್ತಿ ಇಲ್ಲ. ಪರ್ಮನೆಂಟ್ ಬೆಳಕವ. ಬೆಂಕಿ ಪರ್ಮನೆಂಟ್ ಬಿಸಿ, ಮುಕ್ತಿ ಇಲ್ಲ ಇವರಿಗೆ. ಹಾಗೆಯೇ ನೀನು ನಿಜವಾಗಿ ನೀನು ಅಂದ್ರೆ ಜೀವಾತ್ಮ ಅಂತಾನೆ ಇಟ್ಕೊಳ್ರಿ. ನಾನು ಜೀವಾತ್ಮ ಬಗ್ಗೆ ಮಾತಾಡ್ಲಿಕ್ಕಿರ್ತೀನಿ ಈಗ, ಯಾಕೆಂದ್ರೆ ಮೊದಲೇ ಹೇಳೀನಿ ಚೈತನ್ಯ ಡಿಪಾಸಿಟ್ ಆಗಿಬಿಡ್ತದೆ. ಹೌದಾ? ಈಗ ಜೀವಾತ್ಮ, ಈ ಜೀವಾತ್ಮ ತ್ರಿಕಾಲ ಸತ್ಯವಾಗಿ ಇವನು ಶರೀರದಲ್ಲಿ ಕೂಡ್ಕೊಂಡ ಬಿಟ್ಟಿದ್ದ ಅಂತಂದ್ರೆ ಇವನಿಗೆ ಬಿಡುಗಡೆ ಹೆಂಗ್ ಹೇಳ್ರಿ? ಹೆಂಗ್ ಬಿಡುಗಡೆ ಸಾಧ್ಯ ಹೇಳ್ರಿ? ಅವನಿಗೆ ಬಿಡುಗಡೆ ಸಾಧ್ಯವಿಲ್ಲ ಅಂದ್ರೆ ಬಿಡುಗಡೆ ಆಗಬೇಕು ಅನ್ನುವ ಅನಿಸಿಕೆಯೂ ಬರಬಾರ್ದು ಅವನಿಗೆ. ಅನಿಸಿಕೆ ಬರಬಾರ್ದು ವ್ಯವಸ್ಥೆನೋ, ಬದ್ಧನಾಗಿದ್ದರಿಂದಾಗಿ ಸುಖಿಸ್ತಾ ಇರಬೇಕವ. ಲಾಲು ಜೇಲನ್ನ ಸುಖಿಸಿದಂತೆ ಜನಾರ್ದನ್ ರೆಡ್ಡಿ ಸುಖಿಸಿದ್ನೋ ಇಲ್ಲ ಗೊತ್ತಿಲ್ಲ ನನಗೆ, ಆದ್ರೆ ಲಾಲು ಒಳಗೆ ಕೂತ್ಕೊಂಡು ಇಡೀ ದೇಶ ಚುಕ್ರಣ ಹಿಡಿದಿದ್ದ ನೋಡ್ರಿ. ಎಷ್ಟು 2 ವರ್ಷ 3 ವರ್ಷ ಇದ್ದ ಒಳಗ. ಹಾಗೆ ನಾವೆಲ್ಲರೂ ಕೂಡ ಬಿಡುಗಡೆ ಆಗಬೇಕು ಅನ್ನೋ ಅನಿಸಿಕೆನೆ ಬರ್ತಿದ್ದಿಲ್ಲ, ಮತ್ತು ಈಗ ಬದ್ಧರಾಗಿದ್ದೇವೆ ಅನ್ನೋದ್ರ ಬಗ್ಗೆ ನಮಗೆ ಕಂಪ್ಲೇಂಟ್ ಇರ್ತಿದ್ದಿಲ್ಲ, ಇವುಗಳನ್ನು ಬಿಡಿಸ್ಕೋಬೇಕು ಅನ್ನೋ ಅನಿಸಿಕೆನೆ ಬರ್ತಿದ್ದಿಲ್ಲ. ಆದ್ರೆ ಇವೆಲ್ಲ ನಮಗಿವೇ ಇಲ್ಲ. ನಮಗೆ ದುಃಖ ಬೇಡ ಅನ್ನಿಸ್ತದೆ, ಬಿಡುಗಡೆ ಬೇಕು ಅನ್ನಿಸ್ತದೆ, ಸ್ವಾತಂತ್ರ್ಯ ಬೇಕು ಅನ್ನಿಸ್ತದೆ. ಇದಕ್ಕೇನು ಎರಡು ಒಂದು ಆಗಿಲ್ಲ. ಇದು ಒಂದು ತಾದಾತ್ಮ್ಯ ಅಂಗ. ಈ ತಾದಾತ್ಮ್ಯದಿಂದಾಗಿ ಮುಂದೆ ದೇಹದಲ್ಲಿ ತಾದಾತ್ಮ್ಯ, ಅವರವರವರವರು ಯಾವ್ಯಾವ ದೇಹವನ್ನು ಪಡೆದಿರ್ತಾರೋ ಆ ದೇಹದಲ್ಲಿ ನಾನು ಎನ್ನುವ ತಾದಾತ್ಮ್ಯ. ಮೊದಲನೇದ್ದು ನಾನು ಎನ್ನುವುದೇ ಒಂದು ತಾದಾತ್ಮ್ಯ. ತಾನೇ ತಾನಾಗಿರುವ ಚೈತನ್ಯ ಯಾವಾಗ ತನ್ನಲ್ಲಿ ನಾನು ಅನ್ನುವಂತಹ ಬುದ್ಧಿ ಪ್ರವೇಶವಾಯಿತು ಅದು ಮೊದಲನೆಯ ತಾದಾತ್ಮ್ಯ. ಆ ನಾನು ಹೋಗಿ ಶರೀರದಲ್ಲಿ ಕೂತ್ಕೊಳ್ತಲ್ವೋ ಅದು ಎರಡನೇ ತಾದಾತ್ಮ್ಯ. ಆ ನಂತರ ನಾನು ಬದ್ಧನಾಗಿದ್ದೇನೆ ನನಗೆ ಮುಕ್ತಿ ಬೇಕು ಅಂತ ಅನಿಸ್ತಲ್ಲ ಅದು ಮೂರನೇ ತಾದಾತ್ಮ್ಯ. ಮೂರು ತಾದಾತ್ಮ್ಯ ತ್ರಿವಿಧ ಸ್ಮೃತ ಅಲ್ಲ ನಿಮ್ಮಲ್ಲಿ ಏನಿದೆ ತ್ರಿವಿಧಂ ಕ್ರಮಾತ್ ಚಿತ್ ಛಾಯಾ ದೇಹ ಸಾಕ್ಷಿಭಿ ಸಹಜಂ ಕರ್ಮಜಂ ಭ್ರಾಂತಿಜನ್ಯಂ ಚ. ಭ್ರಾಂತಿಜನ್ಯಂ ಚ ತ್ರಿವಿಧಂ ಕ್ರಮಾತ್. ನಾವು ಅಭ್ಯಾಸ ಮಾಡಿದ್ವಿ ಕ್ರಮಾತ್ ಅಂತಾನು ಅಭ್ಯಾಸ ಮಾಡಿದ್ವಿ. ಇದು ಸ್ಮೃತ ಅಂತ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಬರ್ತದೆ ನೋಡೋಣ. ಚಿಚ್ಛಾಯಾ ದೇಹ ಸಾಕ್ಷಿಗೆ ಅಂದ್ರೆ ಏನು? ಚಿತ್ ಛಾಯಾ ಅಂದ್ರೆ ಪ್ರತಿಬಿಂಬ. ಈ ಪ್ರತಿಬಿಂಬದಲ್ಲಿ ಮತ್ತು ಶರೀರ ಸಾಕ್ಷಿ, ಪ್ರತಿಬಿಂಬದೊಡನೆ ಶರೀರದೊಡನೆ ಸಾಕ್ಷಿಯೊಡನೆ ಈ ಮೂರರಲ್ಲಿ ತಾದಾತ್ಮ್ಯ ಏನಾಗಿದೆಯೋ ಇದು ಕ್ರಮವಾಗಿ ಮೊದಲನೇದ್ದು ಸಹಜವಾದ ತಾದಾತ್ಮ್ಯ. ಸಹಜವಾದ ತಾದಾತ್ಮ್ಯ, ಸಹಜವಾದ ತಾದಾತ್ಮ್ಯ ಅಂದ್ರೆ ಹೇಗಿರ್ತದೆ? ಹೈಡ್ರೋಜನ್ 2 ಮಾಲಿಕ್ಯೂಲು, ಆಕ್ಸಿಜನ್ 1 ಮಾಲಿಕ್ಯೂಲು, ಇದು 1 ಮಾಲಿಕ್ಯೂಲ್ ಅಂದ್ರೆ 1 ಘಟಕ, ಅದು 2 ಮಾಲಿಕ್ಯೂಲ್ ಅಂದ್ರೆ 2 ಘಟಕ. ಈಗ ನೀರು ಅಂತ ಒಂದಿದೆ, ಅವು 2 ಸೇರಿ ಏನು ನೀರು ಅಂತಾಯಿತು? ಪ್ರಯತ್ನದಿಂದ ಆಯ್ತೋ ಸಹಜವಾದಾಯ್ತು? ಹಂಗಾಗದ್ ನೋಡಿ, ಜೀವಾತ್ಮ ಜೀವಾತ್ಮ ಅಂತ ಕರಿತೇವಲ್ಲ, ಈ ಜೀವಾತ್ಮ ಯಾರಿವನು ಅಂದ್ರೆ ಪ್ರತಿಬಿಂಬದಲ್ಲಿ ನಾನು ಎನ್ನುವ ಅನಿಸಿಕೆ. ಇನ್ನೊಂದು ರಿಪೀಟ್ ಮಾಡ್ತೇನೆ, ಪ್ರತಿಬಿಂಬದಲ್ಲಿ ನಾನು ಎನ್ನುವ ಅನಿಸಿಕೆ ಉಂಟಾಗಿಬಿಡ್ತು. ಏನು ಉಂಟಾಗಿಬಿಡ್ತು? ನಾನು ಜೀವ. ಸಹಜಂ ಮುಂದೆ ಇವ ಒಂದು ಸಲ ನಾನು ಹುಟ್ಟಿದ ಮೇಲೆ ಮುಂದೆ ಇವನು ಕರ್ಮಗಳನ್ನು ಮಾಡಿ ಅಥವಾ ಈ ಹೊಸ ಸೃಷ್ಟಿ ಆದ ಮೇಲೆ ಅವನಿಗೆ ಕರ್ಮವನ್ನು ಮಾಡಿ ತರಬೇಕಾಗಿಲ್ಲ. ಮುಂಚಿನ ಯುಗ ಯುಗಾಂತರಗಳ ಕಲ್ಪ ಕಲ್ಪಾಂತರಗಳಲ್ಲಿ ಅವನು ಎಷ್ಟೋ ಕರ್ಮಗಳನ್ನು ಮಾಡಿದ್ದನಲ್ಲವೋ ಆ ಕರ್ಮಗಳ ಒತ್ತಡಕ್ಕೆ ಒಳಗಾಗಿ ಅವನು ಶರೀರವನ್ನು ಪಡಿತಾನೆ. ಅರ್ಥ ಆಗಲಿಲ್ಲ. ಅವನು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಕರ್ಮಗಳ ಭಾವದಿಂದಾಗಿ, ಕರ್ಮಗಳ ಅನಿಸಿಕೆಗಳಿಂದಾಗಿ ಈಗ ಬಿಡಿ ಇನ್ನು ಈಗ ಪ್ರಾರಂಭ ಅವನಿಗೆ, ಆದ್ರೆ ಮುಂಚಿತವಾಗಿ ಅನೇಕ ಕರ್ಮಗಳನ್ನು ಮಾಡಿದಾನಲ್ವೋ ಈ ಕಲ್ಪದಲ್ಲಲ್ಲ, ಅಸಂಖ್ಯ ಕಲ್ಪಗಳಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ಅವುಗಳ ಕಾರಣವಾಗಿ ಅವನಿಗೆ ದೇಹ ಪ್ರಾಪ್ತವಾಗ್ತದೆ. ಆ ದೇಹದಲ್ಲಿ ಅವನು ನಾನು ಎನ್ನುವ ಭಾವನೆ ಬೆಳೆಸ್ಕೊತಾನೆ. ಅವರವರಿಗೆ ಪ್ರಾಪ್ತವಾದ ಅವರವರ ಶರೀರದಲ್ಲಿ ಅವರವರಿಗೆ ನಾನು ಎನ್ನುವ ಭಾವ ಮೂಡ್ತಲ್ವೋ ಅದು ಕರ್ಮದಿಂದ ಮೂಡಿದ ಭಾವ. ಅದಕ್ಕೆ ಯಾರ ಶರೀರ ಯಾರಿಗೂ ಕಸ್ಗೊಳಿಕ್ಕಾಗುವುದಿಲ್ಲ. ಯಾರ ಶರೀರವನ್ನ ಯಾರಿಗೂ, ಯಾವ ಶರೀರದ ಯಾವ ನೋವನ್ನ ಯಾರಿಗೂ ತಗೊಳಿಕ್ಕಾಗುವುದಿಲ್ಲ. ಭಾರಿ ಭಾರಿ ಅಂದ್ರೆ ಕಣ್ಣೀರು ಒರೆಸಬಹುದು ಅಷ್ಟೇ. ವೈದ್ಯರು ಎರಡು ಮಾತ್ರೆ ಕೊಡಬಹುದಷ್ಟೇ, ಪೇನ್ ಕಿಲ್ಲರ್. ಇದಕ್ಕೆ ಹೆಚ್ಚಿಗೆ ಏನು ಮಾಡಲಿಕ್ಕಾಗುವುದಿಲ್ಲ. ಯಾಕೆ? ಅದು ಅವರವರ ಶರೀರದಲ್ಲಿ ಅವರವರಿಗೆ ಆಗಿರುವಂತಹ ಕರ್ಮದ ತಾದಾತ್ಮ್ಯ. ಒಂದು ಸಹಜವಾದ ತಾದಾತ್ಮ್ಯ, ಇನ್ನೊಂದು ಯಾವುದು ಕರ್ಮದ ತಾದಾತ್ಮ್ಯ. ಇನ್ನ ಮೂರನೇದ್ದು ಭ್ರಾಂತಿಜನ್ಯಂ. ಏನು ಭ್ರಾಂತಿಜನ್ಯಂ? ಹತ್ಯಮ್ಮ ಭ್ರಾಂತಿಜನ್ಯ. ಒಂದೊಂದಾಗಿ ಸಹಜಂ, ಕರ್ಮಜಂ, ಭ್ರಾಂತಿಜನ್ಯ. ಈ ಭ್ರಾಂತಿಜನ್ಯದೊಳಗೆ ಏನಾಗಿದೆ? ನಾ ಬ್ರಹ್ಮ ಅಲ್ಲ, ನಾ ಜೀವಾತ್ಮ. ಅರ್ಥ ಅದ ನಿಮಗೆ? ನಾ ಬ್ರಹ್ಮ ಅಲ್ಲ, ನಾ ಜೀವಾತ್ಮ. ಕೊಯ್ಯೋ ಕೊಯ್ಯೋ ತ್ರಿವಿಧಂ ಕ್ರಮಾತ್. ಮೊಟ್ಟ ಮೊದಲಿಗೆ ಕ್ರಮದಲ್ಲಿ ಸಹಜ ತಾದಾತ್ಮ್ಯ. ಆನಂತರ ಎರಡನೇದ್ದು ಕರ್ಮದಿಂದಾಗಿ ಶರೀರದಲ್ಲಿ ತಾದಾತ್ಮ್ಯ. ಶರೀರದಲ್ಲಿ ತಾದಾತ್ಮ್ಯ. ಮೂರನೇದ್ದು ಇವನಿಗೆ ಪ್ರಾಪ್ತವಾಗುತ್ತೋ ಭ್ರಾಂತಿ, ತಪ್ಪು ತಿಳುವಳಿಕೆ. ಏನು ಭ್ರಾಂತಿ ಅಂದ್ರೆ ತಪ್ಪು ತಿಳುವಳಿಕೆ. ಸ್ವಾಮಿ ಮುಂದೆ ಇವುಗಳನ್ನು ಬಿಡಿಸಲಿ ಯಾವಾಗ? ಸಹಜ ತಾದಾತ್ಮ್ಯ ಬಿಡಿಸಲಿಕ್ಕೆ ಆಗುವುದೇ ಇಲ್ಲ. ಕರ್ಮ ತಾದಾತ್ಮ್ಯ ಕರ್ಮ ಮಾಡೇ ಕಳ್ಕೋಬೇಕು. ದೇಹ ಯಾವಾಗ ಕಳ್ಕೋಬೇಕು? ಕರ್ಮ ಮಾಡಿ ಕಳ್ಕೋಬೇಕು. ಕೊನೇ ಕರ್ಮ ಏನೇ ಇರಲಿ ಅದು ಆಗಬೇಕು, ಅದು ಮಾಡಿ ಕಳ್ಕೋಬೇಕು. ತಪ್ಪು ತಿಳುವಳಿಕೆಯಿಂದ ಆದ ಆತ್ಮ ಸಹಜ ತಾದಾತ್ಮ್ಯ ಕೈ ಬಿಟ್ಬಿಡ್ರಿ, ತಲೆ ಕಟ್ಕೋಬಿಡ್ರಿ. ಏನು ತಲೆ ಕಟ್ಕೊಂಡಿದ್ದಿಲ್ಲ, ಅದು ಸಹಜ. ಕರ್ಮಕಾದಾತ್ಮ ಕರ್ಮ ಮಾಡಿ ಮುಗಿಸ್ಬಿಡೋಣಂತೆ. ಆಗ ನಿಜವಾಗಿ ಪ್ರಯತ್ನ ಮಾಡ್ಬೇಕಾದ ಎದುರಿಸಲಾಗಿ ತಪ್ಪು ತಿಳುವಳಿಕೆ. ನಾ ದುಃಖಿ ಅಲ್ಲದೆ ಹೋದ್ರೂ ನಾನು ದುಃಖಿ ಅಂತ ನಿರ್ಣಯ ಮಾಡಿದ್ದೇನೆ. ನಾ ಹುಟ್ಟದೇ ಹೋದ್ರೂ ನಾ ಹುಟ್ಟೇನಿ ಅಂತ ನಿರ್ಣಯ ಮಾಡಿದ್ದೇನೆ. ನನಗೆ ರೋಗಗಳಿಲ್ಲದೆ ಹೋದ್ರೆ ನನಗೆ ರೋಗ ಅದ ಅಂತ ನಿರ್ಣಯ ಮಾಡಿದ್ದೇನೆ. ಇವಷ್ಟು ತಪ್ಪು ತಿಳುವಳಿಕೆ ತಾದಾತ್ಮ್ಯ. ಸರಿಯಾದ ತಿಳುವಳಿಕೆಯಲ್ಲಿ ಭ್ರಾಂತಿ ತಾದಾತ್ಮ್ಯ ಹೋಗ್ತದೆ. ಕರ್ಮವನ್ನು ಪೂರ್ಣ ಮಾಡಿ ಕರ್ಮ ತಾದಾತ್ಮ್ಯ ಹೋಗ್ತದೆ. ಆನಂತರ ಸಹಜ ತಾದಾತ್ಮ್ಯ ಕಳ್ಕೊಂಬ ಅವಶ್ಯಕತೆ ಇಲ್ಲ, ಅದು ಸಹಜ. ಇರಲಿ ಇರಲಿ ಬಿಡು. ಅದಕ್ಕೆ ನೋಡಿ, ನಾವು 8 ಉಪನಿಷತ್ ಕೇಳಿದ ಮೇಲೂ ಕೂಡ ನಾನು ಒಂದು ಅಂತ್ಯ ಹೋಗಿಲ್ಲ. ತಲೆ ಕರ್ಸ್ಕೋಬೇಡಿ, ತಪ್ಪೇನಿಲ್ಲ ನೋಡಕ್ಕೆ. ಅಯ್ಯೋ ಮತ್ತೆ ಅಹಂಕಾರ ಬಂತಲ್ಲಪ್ಪ, ನಾನು ಅನ್ಬೇಕಾಗ್ತದೆ ಮಾರಾಯ. ನಾವು ಏನ್ ತಿಳ್ಕೊಂಡಿವಿ, ಏನೇನು ನೀವು ಡೌನ್ ಆಗ್ಬೇಕಾಗಿಲ್ಲ, ಯಾಕೆಂದ್ರೆ ಅದು ಸಹಜ. ತಲೆ ಕಟ್ಕೋಬೇಕಾಗೇ ಇಲ್ಲ. ಅದಕ್ಕೆ ನಾ ಕೇಳ್ತಿರ್ತೇನೆ, ನಾನು ಹೋಗಿದ್ದೆ ಸಹಿ ಮಾಡಿ ಬಂದೆ ಅಂತ ಹೇಳಿದಲ್ಲ, ಅದರಿಂದಾಗಿ ನಿನಗೆ ಏನಾದರೂ ಏರುಪೇರುಗಳು ಹಾವು ಭಾವಗಳಲ್ಲಿ ಏನಾದರೂ ಆಗಿದೆಯಾ ಅಂತ ಕೇಳ್ತೇನೆ. ಏನಿದೆ ಸ್ವಾಮೀಜಿ, ಸಹಿ ಮಾಡಬೇಕಂತ ಸಹಿ ಮಾಡದೆ ಬಂದೆ. ಹಾಗಾಗಿ ಪಾರಾದೆ ಈಗ ಸ್ವಲ್ಪ ಹಗುರಾಗ್ತು ನೋಡಿ. ಹಾ, ಸಿಕ್ಕಾಕ್ಕೊಂಡು ನಾ ಸಹಿ ಮಾಡಬೇಕಕ್ಕೆ ಭಾರಿ ಕಷ್ಟಪಡ್ಬೇಕಾ ಸ್ವಾಮೀಜಿ? ಸಿಕ್ಕಾಕ್ಕೊಂಡು ಯಾವಾಗ ಸಹಜವಾದ ತಾದಾತ್ಮ್ಯವು ಪ್ರಯತ್ನಪೂರ್ವಕವಾಗಿ ಮಾಡಲ್ಪಡ್ತದೋ, ಅದು ತಾನಾಗೆ ಆಗೋದನ್ನು ಪ್ರಯತ್ನಪೂರ್ವಕವಾಗಿ ಮಾಡೋದೇಕಾದರೂ ಅದರಲ್ಲಿಯ ವಿಶೇಷ ಅಭಿಮಾನದಿಂದ ಅದಕ್ಕೆ ಸಿಕ್ಕಾಕೊಳ್ತೇವೆ. ಮತ್ತೆ ಅದನ್ನು ಬಿಟ್ಬಿಡ್ರಿ. ಹೆಂಗೆ ಬಿಡ್ಬೇಕು ಸ್ವಾಮಿ? ಅದು ನಿಮ್ಮೊಳಗೆ ನೀವು ಗುರುತಿಸ್ಬೇಕು. ನಮ್ಮೊಳಗೆ ನಾವು ಗುರುತಿಸ್ಬೇಕು. ಅದನ್ನು ಏನಂತ ಗುರುತಿಸ್ಬೇಕು? ಇದರ ರಾಗದ್ವೇಷಗಳಿಗೆ, ಇದರ ಪ್ರತಿಕ್ರಿಯೆಗೆ ನಾನು ಒಳಪಟ್ಟಿದ್ದೇನಾ? ಕಾದು ಕಾದು ಸಾಕಾಯ್ ಸ್ವಾಮಿ, ಆ ಸಾಹೇಬ ಬರಲೇ ಇಲ್ಲ, ಉಪವಾಸ ಬಂದೆ. ಹಾಗಾದ್ರೆ ನೀನು ಹೋದ ಕಾರ್ಯದ ಬಗ್ಗೆ ನಿನಗೆ ಪ್ರತಿಕ್ರಿಯೆಗಳಾಗಿವೆ. ಪ್ರತಿಕ್ರಿಯೆ ಆಗಿವೆ, ಇದರರ್ಥ ನೀನು ಸಿಕ್ಕಾಕೊಂಡಿದೀಯ. ಸಹಜ ತಾದಾತ್ಯದ ಬಗ್ಗೆ ಯಾರು ಸಿಕ್ಕಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೋದೆ ಹೋದೆ, ಬಂದೆ, ಕೊಟ್ಟೆ, ತಗೊಂಡೆ, ಅದು ಅಷ್ಟೇ ಅದು ಮುಗಿದ್ರೆ ತಲೆಗೆ. ತಾತ್ಪರ್ಯ ಏನು? ಸಹಜ ತಾದಾತ್ಯನ ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ಮಾಡ್ಕೊಂಡು ಹೋಗೋ ಅವಶ್ಯಕತೆನು ಇಲ್ಲ. ಮತ್ತೇನ್ ಮಾಡ್ಬೇಕು? ಏನ್ ಆಗಿರೋದು ಅದನ್ನ ಆಗಲಿಕ್ಕೆ ಬಿಟ್ಬಿಡ್ಬೇಕು. ಸಹಜ ತಾದಾತ್ಮ್ಯ. ಇನ್ನು ಕರ್ಮ ತಾದಾತ್ಮ್ಯ ಏನ್ ಮಾಡ್ಬೇಕು? ಕರ್ಮದ ಒತ್ತಡದಿಂದಾಗಿ ನಮಗೆ ಈ ದೇಹವು ಪ್ರಾಪ್ತಿ ಆಗಿದ್ದರಿಂದ ಆ ಕರ್ಮದ ಒತ್ತಡ ಏನಿದೆಯೋ ಅದು ಆಗಲಿಕ್ಕೆ ಬಿಟ್ಬಿಡ್ಬೇಕು. ಅದು ಆಗಲಿ. ಇನ್ನು ತಪ್ಪು ತಿಳುವಳಿಕೆ ಆಗಿದೆಯಲ್ಲ, ತಪ್ಪು ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಜ್ಞಾನದಿಂದ. ಆದ್ದರಿಂದ ಜ್ಞಾನೇನೈವತ್ತು ಕೈವಲ್ಯಂ, ಜ್ಞಾನದಿಂದಲೇ ಮುಕ್ತಿಯು ಸಾಧ್ಯ. ಮತ್ತೆ ಇದುವರೆನಂತೆ ಶ್ಲೋಕಕ್ಕೆ ಸಂಬಂಧಿನೋ ತಯೋರ್ನಾಸ್ತಿ ನಿವೃತ್ತಿ ಸಹಜಸ್ಯತು ಕರ್ಮಕ್ಷಯ ಪ್ರಬೋಧಾಚ ನಿವರ್ತೇತೆ ಕ್ರಮಾದುಹಿ ಸಂಬಂಧಿನೋ ತಯೋರ್ನಾಸ್ತಿ ನಿವೃತ್ತಿ ಸಹಜಸ್ಯತು ಕರ್ಮಕ್ಷಯ ಪ್ರಬೋಧಾಚ ಇವತ್ತೇ ಕ್ರಮಾದುದೇ ನನಗೂ ಅದೇ ಸಂಶಯ ಬಂದು ಸಂಬಂಧಿನೋ ಸಂಬಂಧಿನೋ ಸತೋರ್ನಾಸ್ತಿ ಸತೋರ್ನಾಸ್ತಿ ಕರೆಕ್ಟ್ ಏನಂತದ ಇಲ್ಲಿ ತಯೋರ್ನಾಸ್ತಿ ನಿಮ್ದೊಳಗ ಸತೋರ್ನಾಸ್ತಿ ಅದರೊಳಗೆ ಏನು ಸತ್ಯ ಇಲ್ಲ ಅಂತ ಸಂಬಂಧದಲ್ಲಿ ಸಹಜವಾದ ಸಂಬಂಧದಲ್ಲಿ ಸತ್ಯ ಏನೂ ಇಲ್ಲ ಸಹಜವಾದ ಸಂಬಂಧದಲ್ಲಿ ಸತ್ಯ ಇಲ್ಲ ಹೀಗಾಗಿ ನಿವೃತ್ತಿಗೆ ಸಹಜಸ್ಯದು ಸಹಜವಾಗಿ ನಿವೃತ್ತವಾಗಿರುತ್ತದೆ ಸಂಬಂಧಿನೋ ಸತೋರ್ ನಾಸ್ತಿ ಸಕಾರ ಸಕಾರ ಒತ್ತಿ ಕೊಡ್ರಿ ಸರಿ ಹೋಗ್ತದೆ ಸಂಬಂಧಿನೋ ಸತೋರ್ ನಾಸ್ತಿ ಓಕೆ ಸ್ವಲ್ಪ ಸ್ವಲ್ಪ ನಾಳೆ ಮತ್ತೆ ನಾ ಡ್ರಾಯಿಂಗ್ ಹಾಕ್ಬೇಕು ನಾಳೆ ಸಾಯಂಕಾಲ ಮತ್ತೆ ಆ ಕಡೆ ಮುಖ ಮಾಡ್ಬೇಕು ಡ್ರಾಯಿಂಗ್ ಏನು